ಅಂದ್ರೆ ನಾವೇನು 7-8 ಸೆಂಟಿಮೀಟರ್ 10 ಸೆಂಟಿಮೀಟರ್ 15 ಸೆಂಟಿಮೀಟರ್ ನೀರು ನಿಲ್ಲಿಸ್ತೇವೆ, ಬೇಡ ದಿನ 1 ಸೆಂಟಿಮೀಟರ್ ನಿಲ್ಲಿಸೋಣ ಆ ನೀರ ಅಂತ ಮಾಡುದು. ಇದರಿಂದ ಸುಮಾರು 34% ನೀರು ಉಳಿತು, ಆದ್ರೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಯ್ತು, 20% ಕಡಿಮೆ ಆಯ್ತಂತೆ. ಅಂದ್ರೆ ನಾವು ನೀರು ಕಡಿಮೆ ಇದ್ರೆ ಹೀಗೂ ಒಂದು ಮಾಡಬಹುದು ಅಂತ. ಇನ್ನೊಂದು ಏನಪ್ಪ ಅಂದ್ರೆ ಈ ನಮ್ಮ ಈಗ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂದ್ರೆ ಹೊಲದಲ್ಲಿ ನೀರು ನಿಲ್ಲಿಸೋದು, ನೀರೆಲ್ಲ ಬಸದ್ ಹೋಗುತ್ತಾನ ತಡೆಯುದು, ಮತ್ತೆ ನೀರು ನಿಂದ್ರಿಸೋದು. ಅಂದ್ರೆ ಮೇಲಿಂದ ಮೇಲೆ ನೀರು ನಿಲ್ಲಿಸೋದು, ನೀರು ಬಸದ್ ಹೋಗುತ್ತಾನ ತಡೆದು ಮತ್ತೆ ನೀರು ನಿಲ್ಲಿಸೋದು. ಹೀಗ ಒಂದು ವ್ಯವಧಾನವನ್ನು ಕಂಡುಹಿಡಿದ್ರು. ಇದಕ್ಕೆ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತಾರೆ. ನೀರು ನಿಲ್ಲಿಸೋದು ಒಣಗಾಕ್ಬಿಡೋದು, ನೀರು ನಿಲ್ಲಿಸೋದು ಒಣಗಾಕ್ಬಿಡುದು ಅಂತೇಳಿ. ಇಲ್ಲಿ ಸಹಿತ ಇಳುವರಿಯಲ್ಲಿ ಅಷ್ಟೇನು ಕಡಿಮೆ ಆಗಲಿಲ್ಲ, ಆದ್ರೆ ನೀರು ಸುಮಾರು 30-35% ನೀರು ಉಳಿತು. ಇದನ್ನ ಯಾಕೆ ಮಾಡಬಾರ್ದು? ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ ಅಂದ್ರೆ ಯಾರಿಗೆ ಸಮಾಧಾನ ಆಗುದಿಲ್ಲ. ಅದಕ್ಕೆ ನಮ್ಮ ಹೈದರಾಬಾದ್ ಭತ್ತದ ಸಂಶೋಧನಾ ಕೇಂದ್ರದವರು ಏನ್ ಮಾಡಿದ್ರು, ಒಂದು ಪಾನಿ ಟ್ಯೂಬ್ ಅಂತ ಮಾಡಿದ್ರು. ಹಿಂದಿಯೊಳಗೆ ಪಾನಿ ಅಂದ್ರೆ ನೀರು, ನೀರಿನ ಟ್ಯೂಬ್ ಅಥವಾ ಬೌಮನ್ ಟ್ಯೂಬ್ ಅಂತಾರೆ. ಅದು ಏನಪ್ಪ ಅಂದ್ರೆ 10 ಸೆಂಟಿಮೀಟರ್ ಅಗಲದ ಪ್ಲಾಸ್ಟಿಕ್ ಪೈಪ್ ರೀ. 10 ಸೆಂಟಿಮೀಟರ್ ಅಗಲ ಒಂದು ಫೂಟ್ ಉದ್ದದಂದ್ರೆ ಪ್ಲಾಸ್ಟಿಕ್ ಪೈಪ್ ತಗೊಳ್ಳೋದ್ರಿ. 10 ಸೆಂಟಿಮೀಟರ್ ವ್ಯಾಸ ಇರಬೇಕು, ಒಂದು ಫೂಟ್ ಉದ್ದ ಪ್ಲಾಸ್ಟಿಕ್ ಪೈಪ್ ತಗೋಬೇಕು. ಕೆಳಗೆ 15 ಸೆಂಟಿಮೀಟರ್ ಏನಿರ್ತದೆ ಪೈಪ್ಗೆ ಸುತ್ತಲ ತೂತ್ ಹಾಕ್ಬೇಕು. ಇದು 15 ಸೆಂಟಿಮೀಟರ್ ತೂತ್ ಹಾಕಿದ್ದನ್ನ ಹೊಲದಾಗ ಹುಗಿಬೇಕ್ರಿ. ಇದನ್ನ ಹೊಲದಾಗ ಒತ್ತಿ ಹಾಕ್ಬೇಕು, ಅದ್ರೊಳಗೆ ಮಣ್ಣು ತೆಗಿಬೇಕು, ಅದ್ ಹೊಲದಾಗ ನಿಲ್ಲಿಸಬೇಕು. ಯಾವಾಗಲೂ ನೀರಿನ ಮಟ್ಟ ಮ್ಯಾಲೆ 10 ಸೆಂಟಿಮೀಟರ್ ಐತೆ ತಿಳ್ಕೊಳ್ಳಿ, ಅದು ನೀರು ಕೆಳಗೆ ಬಸದ್ ಹೋಗುತ್ತಾನ ಬಿಟ್ಟು ಬಿಡೋದ್ರಿ. ಅಂದ್ರೆ ಹೊಲದಾಗ ನೀರು 15 ಸೆಂಟಿಮೀಟರ್ ಭೂಮಿ ಒಳಗೆ ಬಸದ್ ಹೋಗುತ್ತಾನ ನೀರು ಕೊಡುವುದಿಲ್ಲ. 10 ಸೆಂಟಿಮೀಟರ್ ನೀರು ಭೂಮಿ ಮೇಲೆ ನಿಲ್ಸೋದು, 15 ಸೆಂಟಿಮೀಟರ್ ನೀರು ಬಸದ್ ಹೋಗುತ್ತಾನ ಬಿಡುದು. ಇದನ್ನ ಮಾಡೋದು. ಆದ್ರೆ ನೀವು ನಾಟಿ ಮಾಡಿದ ತಕ್ಷಣ ಸುಮಾರು 2 ವಾರ ಮಾತ್ರ ಹೊಲದಾಗ 1-2 ಇಂಚ್ ನೀರು ನಿಲ್ಲಿಸಬೇಕು. ಯಾಕಂದ್ರೆ ಅದಕ್ಕೆ ಶಾಕ್ ಆಗಿರ್ತದೆ, ಭತ್ತ ನರ್ಸರಿಯಿಂದ ಕಿತ್ತಲೆ ಹಚ್ಚಿರ್ತಿರಲ್ಲ, ಅದು ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಸಮಯದಲ್ಲಿ ಅದಕ್ಕೆ 2 ಇಂಚ್ ನೀರು ನಿಲ್ಲಿಸಬೇಕು. ಮೊದಲು 2 ವಾರದಲ್ಲಿ 2 ಇಂಚ್ ನೀರು ನಿಲ್ಲಿಸಬೇಕು. ಆಮೇಲೆ ಯಾವಾಗ ತೊಂಡಿ ತಯಾರಾಗ್ತದೆ, ತೊಂಡಿಯಿಂದ ಹೂವು ಕಂಪ್ಲೀಟ್ ಆಗುತ್ತಾನ ನೀರು ನಿಲ್ಲಿಸಬೇಕು. ಇವೆರಡು ಅವಧಿಯಲ್ಲಿ ನೀರು ನಿಲ್ಲಿಸಿ ಉಳಿದ ಸಮಯದಲ್ಲಿ ನೀರು ಬಸದು ಹೋಗುವಂಗ ಅವಕಾಶ ಮಾಡಿ ಕೊಟ್ರೆ ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗುದಿಲ್ಲ. ಸುಮಾರು 30% ನೀರು ಉಳಿಸ್ತೀರಾ, ಇಳುವರಿ ಏನು ತೊಂದರೆ ಆಗುದಿಲ್ಲ. ಮತ್ತೆ ನೀರು ಉಳಿತದೆ ಅಂದ್ರೆ ಇಂಥ ವ್ಯಾಸ ತಾವು ಮಾಡಬಾರದು. ಇದು ಪಾನಿ ಟ್ಯೂಬ್ ಅನ್ನು ಅನುವರಿಸಿಕೊಂಡು ತಾವು ಇವತ್ತಿನ ದಿವಸ ಭತ್ತ ಬೆಳಿಬಹುದಾಗಿದೆ. ಇನ್ನೊಂದು ತಮಗೂ ಗುರ್ತಿರಬಹುದು, ಶ್ರೀ ಪದ್ಧತಿ ಅಂತ. ಶ್ರೀ ಪದ್ಧತಿ ಅಥವಾ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಇಂಗ್ಲಿಷ್ ನಲ್ಲಿ ಅಂತಾರೆ. ಇದು ಮಡಗಾಸ್ಕರ್ ಪದ್ಧತಿನೂ ಅಂತಾರ. ಇದರ ಬಗ್ಗೆ ಪೇಪರ್ನಲ್ಲಿ ಸಾಕಷ್ಟು ಬಾರಿ ಬಂದಿದೆ. ಇದನ್ನು ಒಬ್ಬ ಸ್ಕೂಲ್ ಟೀಚರ್ ಕಂಡುಹಿಡಿದ. ಮಡಗಾಸ್ಕರ್ ಪದ್ಧತಿಯನ್ನು ಒಬ್ಬ ಸ್ಕೂಲ್ ಟೀಚರ್ ಕಂಡುಹಿಡಿದ. ಯಾಕಪ್ಪ ಅಂದ್ರೆ ಬೆಳೆ ಗೊಬ್ಬರ ಕಡಿಮೆ ಹಾಕಬೇಕು ಅನ್ನೋ ಉದ್ದೇಶ ಕಂಡುಹಿಡಿದ. ಇದರಿಂದ ಬೆಳೆಗೆ ಗೊಬ್ಬರನ ಉಳಿತಾಯ ಅಲ್ಲದೆ ನೀರು ಕಡಿಮೆ ಇದ್ರೂ ಸಹಿತ ಒಳ್ಳೆ ಇಳುವರಿ ಪಡಿಬಹುದು ಅಂತ ಕಂಡು ಬಂತು. ಇಲ್ಲಿ ಏನು ಬಹಳ ಬದಲಾವಣೆ ಇಲ್ಲ, ನೀವು ಗದ್ದೆ ಮಾಡಂಗೆ ಗದ್ದೆ ಮಾಡುದು. ಆದ್ರೆ ನಾಟಿ ಮಾಡುವಂತ ಸಸಿ ಏನಿರ್ತದೆ ನಿಮ್ಮಲ್ಲಿ ಏನಿರ್ತದೆ, 30-35-40-45 ನಮ್ ಕಡೆ 60 ದಿವಸ ಅಷ್ಟು ಹಳೆ ಸಸಿ ಉಪಯೋಗಿಸ್ತಾರೆ. ಟೈಮ್ ಆದಂಗೆ ಈ ಸೋನಾ ಮಸರಿ ಏನಂತೇವಲ್ಲ 60 ದಿವಸ ಆದ್ರೂ ಅದನ್ನ ನಾಟಿ ಮಾಡಕ್ ಉಪಯೋಗಿಸ್ತಾರೆ. ನಾವು ಸಂಶೋಧನೆಯಿಂದ ಏನ್ ಹೇಳಿದ್ವಿ, 21 ದಿವಸ ಅಥವಾ 25 ದಿವಸ ಸಸಿ ಉಪಯೋಗಿಸ್ರಿ ಅಂತ ಹೇಳ್ತೇವೆ. ಆದ್ರೆ ಈ ಮಡಗಸ್ಕರ್ ಪದ್ಧತಿಯಲ್ಲಿ 8-12 ದಿವಸ ಅಂದ್ರೆ 10 ದಿವಸದ ನಾವು ಸಸಿಯನ್ನು ಬಳಸಬೇಕು. ಸುಮಾರು 1x1 ಫೂಟ್ ಒಂದು ಫೂಟ್ ಅಂತರದಾಗ ಚೌಕ ಆಕಾರದಲ್ಲಿ ನಾಟಿ ಮಾಡ್ತಾ ಹೋದ್ರೆ ಬೆಳೆ ಅತಿ ಚೆನ್ನಾಗಿ ಕೊಡ್ತದೆ. ಬೆಳೆ ಬಹಳ ಸಾಕಷ್ಟು ಟಿಲ್ಲರ್ಸ್ ಬರ್ತಾವು, ಇಳುವರಿನು ಚೆನ್ನಾಗಿ ಬರ್ತದೆ. ಆಮೇಲೆ 1 ವಾರ ಲಘುನ ಆಗ್ತದೆ ಅಂದ್ರೆ 1 ವಾರ ಕಡಿಮೆ ನೀರು ಇದ್ರು ನಿಮ್ಗೆ ನಡೀತದ ಅಂತ. ಹಿಂಗ ಸ್ತ್ರೀ ಪದ್ಧತಿ ಮಾಡಬಹುದು. ಇನ್ನೊಂದು ನಮ್ ಕಡೆ ಇತ್ತಿತ್ತಲಾಗಿ ಈ ನಮ್ಮ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿಮ್ಮನ್ನು ನಾವು ಅನುಕರಿಸ್ತಾ ಇದೀವಿ ಇವತ್ತಿನ ದಿವಸ. ಏನಪ್ಪ ಅಂದ್ರೆ ತಾವು ಮೇಲಡಿಯಲ್ಲಿ ಏನು ಕುರುಗಿ ಭತ್ತ ಬಿತ್ತಾ ಇದ್ರಿ ಇವತ್ತಿನ ದಿವಸ. ಆ ಪದ್ಧತಿ ನಮ್ಮಲ್ಲಿ ಕಾಲುವೆ ಪ್ರದೇಶದಲ್ಲಿ ಬಂದವರು. ಇವತ್ತು ಇನ್ನ ಮಳೆ ಆಗಿರುವುದಿಲ್ಲ ಅಥವಾ ಕೆನಲ್ ದಿನ ನೀರು ಬಂದಿರುವುದಿಲ್ಲ, ಅವಾಗ ಒಣ ಭೂಮಿಯೊಳಗನೆ ಭತ್ತ ಬಿತ್ತಾರೆ. ಇಲ್ಲ ಒಂದ್ ಸ್ವಲ್ಪ ಮಳೆ ಆಗಿದ್ರು ಸಹಿತ ಒಣ ಬಿತ್ತನೆ ಮಾಡ್ತಾರೆ. ಈ ಟ್ರ್ಯಾಕ್ಟರ್ ಕೂರಿಗೆಯಿಂದಾಗಲಿ ಬೇರೆ ಕೂರಿಗೆಯಿಂದಾಗಲಿ ಒಣ ಬಿತ್ತನೆ ಮಾಡ್ತಾರೆ ಎಲ್ಲಿ ಕಾಲುವೆ ಏರಿಯಾದಲ್ಲಿ. ಆಮೇಲೆ ಮುಂದೆ ಯಾವಾಗ ಕೆನಲ್ನಲ್ಲಿ ನೀರು ಬಿಡ್ತಾರಲ್ಲ ಅವಾಗ ಅದಕ್ಕೆ ನೀರು ಕಟ್ತಾರೆ. ಮೊದಲು ಎಲ್ಲ ಜೋಳ ಬಿತ್ತಿದಂಗ ಗೋಧಿ ಅಥವಾ ಗೋಧಿ ಜೋಳ ಬಿದ್ದಂಗೆ ಭತ್ತ ಬಿತ್ತುದು. ಮುಂದೆ 15-20 ದಿವಸ ಅಥವಾ 1 ತಿಂಗಳ ನಂತರ ಏನ್ ಕಾಲುವೆ ನೀರು ಬರ್ತಾವ ಅವಾಗ ನೀರು ಕಟ್ಟುದು. ಇದರಿಂದ ಇಳುವರಿಯೊಳಗೆ ಏನು ವ್ಯತ್ಯಾಸ ಆಗಿಲ್ರಿ, ಇಳುವರಿ ಒಟ್ಟ ಕಡಿಮೆ ಆಗಿಲ್ಲ, ಗೊಬ್ಬರ ಕಡಿಮೆ ಹೋಗ್ಯದ, ಬೆಳೆ ಲಘುನ ಆಗ್ತದೆ ಅಂದ್ರೆ 1 ವಾರ ಲಘುನ ಆಗ್ತದೆ. ಈಗ ಗದ್ದೆ ಮಾಡಬೇಕಾದ್ರೆ ಸುಮಾರು 15-20 ಸೆಂಟಿಮೀಟರ್ ನೀರು ಬೇಕಾಗ್ತದೆ. ಅಂದ್ರೆ 30% ನೀರು ಉಳಿತದ್ರಿ. ಅಂದ್ರೆ ಒಣ ಬೇಸಾಯದಂತ ಬಿತ್ತನೆ ಮಾಡಿ ಗದ್ದೆ ಮಾಡಿ ಭತ್ತ ಬೆಳೆಯೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಯಾಕದನ್ನ ನಾವು ಇಲ್ಲಿ ಮಳೆ ಕೈ ಕೊಡಕತ್ತದ ಇಂತಹ ಪರಿಸ್ಥಿತಿಯೊಳಗೆ ಯಾಕೆ ನಾವು ಕೂರಿಗೆ ಬಿತ್ತನೆ ಮಾಡಬಾರದು ಇಲ್ಲಿನೂ ಅಂತ ತಮ್ಮ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಬೇರೆ ಬೇಸಾಯ ಪದ್ಧತಿಗಳು, ಬೇರೆ ಬೇಸಾಯ ಪದ್ಧತಿಗಳ ಬಗ್ಗೆ ನಿಮ್ಗೆ ಹೇಳಬೇಕು. ಇಲ್ಲಿ ಈ ಭತ್ತ ನಾಟಿ ಮಾಡೋದು ತಮಗೆಲ್ಲ ಗೊತ್ತಿದೆ. ಭತ್ತದಂತೆ ಬೇರೆ ಬೆಳೆಗಳನ್ನು ನಾಟಿ ಮಾಡುವುದನ್ನ ಆವಿಷ್ಕಾರ ರೈತರೇ ಮಾಡಿದ್ದಾರೆ. ಇದು ಟೊಮ್ಯಾಟೋ ಮಾಡ್ತೀರಾ, ತೊಗರಿಯನ್ನ ನಾಟಿ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ ದಲ್ಲಿ ತೊಗರಿಯನ್ನು 25 ದಿವಸ ಸಸಿಯನ್ನ ಪ್ಲಾಸ್ಟಿಕ್ ಪಾಕೆಟ್ ನಲ್ಲಿ ತೊಗರಿ ಬೆಳೆದು 6-8 ಫೂಟ್ ಅಗಲದ ಸಾಲಿನಲ್ಲಿ 21 ದಿವಸ ನಾಟಿ ತೊಗರಿ ಬಿತ್ತಾ ಇದ್ದಾರೆ. ನಾವು ತೊಗರಿಯನ್ನ ಬಿತ್ತಿದ್ದೇವಲ್ಲ, ಅದ್ರ ಬದಲಾಗಿ ನಾಟಿ ಮಾಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು 5-6 ಕ್ವಿಂಟಲ್ ಎಕರೆಗೆ ಇಳುವರಿ ಬರ್ತದೆ ಯಾವಾಗ ನಾವು ತೊಗರಿಯನ್ನ ಸಾಮಾನ್ಯವಾಗಿ ಬಿತ್ತನೆ ಮಾಡ್ತೇವೆ ಅಂತ. ಯಾವಾಗ ನಾವು ನಾಟಿ ಬಿತ್ತನೆಯಲ್ಲಿ ತೊಗರಿಯನ್ನು ಬೇಸಾಯ ಮಾಡಲಿಕ್ಕೆ ಆರಂಭಿಸಿದೋ ಆ ರೈತನೊಂದು ಇಳುವರಿ ಇವತ್ತಿನ ದಿವಸ 15-18 ಕ್ವಿಂಟಲ್, 5-6 ಕ್ವಿಂಟಲ್ ಬರಲಿ 15-18 ಕ್ವಿಂಟಲ್ ನಾಟಿ ಬೇಸಾಯ ಇಳುವರಿ ಬರ್ತಾ ಇದೆ. ಹಿಂಗಾಗಿ ಅದು ಏನಾಗ್ಬಿಟ್ಟದ, ಇವತ್ತು ತೊಗರಿ ಆ ಭಾಗದಲ್ಲಿ ಆರ್ಥಿಕ ಬೆಳೆ ಆಗಿದೆ. ಅದನ್ನು ನೋಡಿ ಮಹಾರಾಷ್ಟ್ರದಲ್ಲಿ ಅದನ್ನ ಕರೆಸ್ತಾ ಇದ್ದಾರೆ, ತಮಿಳುನಾಡಿನವರು ಸಹಿತ ಆ ಪದ್ಧತಿ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಅಂತ ಪದ್ಧತಿ ನಾಟಿ ಬೇಸಾಯ ಪದ್ಧತಿಯಲ್ಲಿ ನಾವು ಸಹಿತ ಇಲ್ಲಿ ತೊಗರಿ ಬೆಳಿಬಹುದು. ತೊಗರಿ ಇಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ, ನಾನು ನೋಡಿದ್ದೀನಿ. ತಾವು ಸಹಿತ ಡ್ರಿಪ್ ಇರಿಗೇಷನ್ ಇದ್ರೆ ನಾಟಿ ಬೇಸಾಯದಲ್ಲಿ ತೊಗರಿಯನ್ನ ಬೆಳೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತೊಗರಿ ಅಷ್ಟೇ ಅಲ್ಲ, ಈ ಹತ್ತಿಯನ್ನು ಸಹಿತ ಇವತ್ತಿನ ದಿವಸ ನಾಟಿ ಬೇಸಾಯದಲ್ಲಿ ಮಾಡಬಹುದು. ಇದನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಯೋಗ ಮೂಲಕ ಮಾಡಿ ಅದನ್ನು ಇವತ್ತು ದಿವಸ ಶಿಫಾರಸು ಮಾಡಿದ್ದೇವೆ. 25 ದಿವಸದ ಸಸಿಗಳನ್ನು ನಾಟಿ ಬೇಸಾಯದಲ್ಲಿ ಮಾಡಬಹುದು ನೀರಾವರಿಯಲ್ಲಿ ಅಂತೇಳಿ. ಹಾವೇರಿಯ ಭಾಗದ ರೈತರು ಸಹಿತ ಇವತ್ತು ಹತ್ತಿಯನ್ನು ನಾಟಿ ಬೇಸಾಯದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ರೈತರು ಇನ್ನ ಮುಂದುವರಿ. ಬೆಳಗಾವಿಯಲ್ಲಿ ಒಬ್ಬ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೋಯಾಬೀನ್ ಸಹಿತ ನಾಟಿ ಮಾಡ್ತಾ ಇದ್ದಾರೆ. ಇವತ್ತು ಕಪ್ಪಿನಲ್ಲಿ ಸೋಯಾಬೀನ್ ಬೀಜ ಹಾಕಿ ಅದನ್ನ 2x1 ಫೂಟ್ ನಲ್ಲಿ ನಾಟಿ ಮಾಡುವುದು. ಕೇವಲ 5 ಕೆಜಿ ಬೀಜದಿಂದ 1 ಎಕರೆ ಕವರ್ ಮಾಡಬಹುದು, ಮತ್ತೆ ಎಕರೆಗೆ 15 ಕ್ವಿಂಟಲ್ ಇಳುವರಿ ಬರ್ತದೆ. ಯಾಕೆ 5 ಕೆಜಿ ಉಪಯೋಗಿಸಿ 37.5 ಕೆಜಿ ಶಿಫಾರಸು ಅದ ರೀ ನಮ್ದು ಬೀಜ ಇಷ್ಟು ಬಿತ್ತರಿ ಅಂತೇಳಿ. ಕೇವಲ 5 ಕೆಜಿಯಲ್ಲಿ ನಾಟಿ ಬೇಸಾಯದಲ್ಲಿ ಸೋಯಾಬೀನ್ ಸಹಿತ ಮಾಡ್ತಾ ಇದ್ದಾರೆ. ಅದೇ ರೀತಿ ತಾವು ಈ ನಮ್ಮ ಇದು ರಾಗಿ ನಾಟಿ ಮಾಡುವ ಬಗ್ಗೆ ಹೇಳಿದ್ನಲ್ಲ, ಶ್ರೀ ಮೆಥಡ್ ರಾಗಿ. ಇವನು ಹಾವೇರಿ ಭಾಗದಲ್ಲಿ ಶ್ರೀ ಮೆಥಡ್ದಲ್ಲಿ ರಾಗಿ ಬಿತ್ತನೆ ಮಾಡಿದ್ದಾರೆ. ರಾಗಿ ಸಹಿತ 18x18 ಇಂಚಿಗೆ ಒಂದೊಂದು ಸಸಿ ಇಟ್ಟು ರಾಗಿ ಬೆಳೆದು ಹೆಚ್ಚಿನ ಇಳುವರಿ ಪಡೆದಾರ. ನಾಟಿ ಬೇಸಾಯದಲ್ಲಿ ಶ್ರೀ ಪದ್ಧತಿಯಲ್ಲಿ ರಾಗಿ ಸಹಿತ ಮಾಡ್ತಾ ಇದ್ದಾರೆ. ತೊಗರಿಯಲ್ಲಿ ಮಾಡಬಹುದು, ಹತ್ತಿಯಲ್ಲಿ ಮಾಡಬಹುದು, ರಾಗಿಯಲ್ಲಿ ಮಾಡಬಹುದು, ಕಬ್ಬಿನಲ್ಲಿ ಸಹಿತ ನೀವು ನಾಟಿ ಬೇಸಾಯ ಮಾಡಬಹುದು. ಏನ್ ಮಾಡ್ತಾರೆ ಅಂದ್ರೆ ಕಬ್ಬಿನ ಗಣಿ ಇರ್ತದಲ್ಲ, ಕಬ್ಬಿನ ಗಣಿಕೆಯಲ್ಲಿ ಎಲ್ಲಿ ಕಣ್ಣು ಇರ್ತದೋ ಅಲ್ಲಿ ಸಿ ಆಕಾರದಲ್ಲಿ ಅದನ್ನು ಕಟ್ ಮಾಡಿದ್ರೆ ಕಬ್ಬಿನ ಗಣಿಕೆಯಲ್ಲಿ ಗಿಣ್ಣ ತೆಗೆದು ಅದನ್ನು ಸಿ ಆಕಾರದಲ್ಲಿ ತೆಗೆದು ಅದನ್ನು ಟ್ರೇದಲ್ಲಿ ಬೆಳೆದು ಆ ಸಸಿಯನ್ನು ಹೊಲದಲ್ಲಿ 4-5 ಫೂಟ್ಗೆ ಸಾಲಿನ ಅಂತರದಲ್ಲಿ 2 ಫೂಟ್ಗೆ ಒಂದಂತೆ ಹಚ್ಚಿ ಸುಮಾರು 26% ಹೆಚ್ಚಿಗೆ ಇಳುವರಿ ತಗೊಂಡರ. ಹಿಂಗ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ನಾಟಿ ಬೇಸಾಯ ಮಾಡಿ. ಯಾಕಂದ್ರೆ ನಾಟಿ ಮಾಡೋದು ಸಹಿತ ಕ್ಲೈಮೇಟ್ ಸ್ಮಾರ್ಟ್ ಪ್ರಾಕ್ಟೀಸ್ ಅನ್ಬಹುದು. ಅದು ಒಂದು ಈ ಹವಾಮಾನದ ವೈಪರೀತ್ಯಕ್ಕೆ ಸೂಕ್ತವಾದಂತ ಒಂದು ಪದ್ಧತಿ, ಅದನ್ನು ತಾವು ಮಾಡಬಹುದು. ಇನ್ನ ಇಲ್ಲಿ ನಾನು ಡ್ರಿಪ್ ಇರಿಗೇಷನ್ ಬಹಳ ನೋಡಿಲ್ಲ, ಆದ್ರೆ ಈ ಬಯಲ್ನಾಡಿಗೆ ಹೋದ್ರೆ ಎಲ್ಲ ಬಹಳ ಕಂಪಲ್ಸರಿ ಆಗಿದ್ರಿ. ಡ್ರಿಪ್ ಬಹಳ ಕಂಪಲ್ಸರಿ ಆಗ್ಯದ ಬೆಳವಲಿ ನಾಡಿನಲ್ಲಿ. ಈ ಹಂಗ ನೀರ್ ಹರಿದು, ಯಾಕಂದ್ರೆ 1-1.5 ಇಂಚ್ ನೀರ್ ಬಂದ್ರೆ ಏನು ನೀರು ಹರಿದು ಹೋಗಿ ಬಿಡಕ್ ಸಾಧ್ಯನೇ ಇಲ್ಲ ಅಂತವ್ರೆಲ್ಲ ಈಗ ಡ್ರಿಪ್ ಮಾಡ್ತಾ ಇದ್ದಾರೆ. ಈ ಡ್ರಿಪ್ ವಿಷಯವಾಗಿ ಹೇಳಬೇಕಂದ್ರೆ ಅದರಲ್ಲಿನೂ ಏರ್ ಮಡಿ, ಇಲ್ಲಿ ಏರ್ ಮಡಿ ಮೇಲೆ ಮಾಡೋದು ನಾನು ಜಾಸ್ತಿ ನೋಡಿಲ್ಲ. ಏರ್ ಮಡಿ ಮಾಡಿ ಡ್ರಿಪ್ ಇರಿಗೇಷನ್ ಮಧ್ಯದಾಗ ಹಾಕೋದು, ಅದರೊಳಗೆ ಬಿತ್ತನೆ ಮಾಡೋದು. ಮಡಿ ಏರ್ ಮಡಿ ಏನ್ ನರ್ಸರಿ ಏನ್ ಏರ್ ಮಡಿ ಮಾಡ್ತಾರೆ, ಹಾಗೆ ಮಾಡಿ ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ಪೈಪ್ ಕೂಡಿಸಿ ಅದ್ರ ಮೇಲೆ ಪ್ಲಾಸ್ಟಿಕ್ ಮುಚ್ಚಿದ್ರಿ, ಅದ್ರ ಮೇಲೆ ಪ್ಲಾಸ್ಟಿಕ್ ಮುಚ್ಚಿ ಅದಕ್ಕೆ ತೂತ್ ಹಾಕಿ ಅದರೊಳಗೆ ಗಿಡ ಹಚ್ಚೋದು. ಹಿಂಗ ಕರ್ಬೂಜ, ಆಮೇಲೆ ವಾಟರ್ ಮಿಲಾನ್, ಕಲ್ಲಂಗಡಿ, ಬದನೆಕಾಯಿ, ಟೊಮ್ಯಾಟೊ ಇವನ್ನು ಏರ್ ಮಡಿಯಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿ ಮಧ್ಯದಾಗ ಪ್ಲಾಸ್ಟಿಕ್ ಮುಚ್ಚಿ ಬೆಳೀತಾ ಇದ್ದಾರೆ. ನೀರನ್ನು ಅಷ್ಟು ಕಾಯ್ಕೊಂಡು ಕಾಯ್ಕೊಂಡು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆಗಲೇ ನಾನು ಮಹಾದೇವಪ್ಪ ಜೋಡೆಟ್ಟಿ ಅಂತ ಹೇಳಿದ್ನಲ್ರಿ, ಅವರೆಲ್ಲ ಈ ಏರ್ ಮಡಿ ಮಾಡಿ ಅದ್ರ ಮೇಲೆ ಈ ಬದನೆಕಾಯಿ ಮತ್ತ ಟೊಮ್ಯಾಟೊ ಹಚ್ಚಿದ್ದಾರೆ. ಅವ್ರದೊಂದು ವಿಶೇಷತೆ ಏನಪ್ಪ ಅಂದ್ರೆ ಬದನೆಕಾಯಿ ಒಂದು ಫಲ ಕೊಡ್ತದೆ ಬಹಳ, ಒಂದು 6 ತಿಂಗಳಾಯ್ತು ತಿಳ್ಕೊಳ್ರಿ, ಅದನ್ನ ಬೇರೆ ಕೆಳಗೆ ಬಡ್ಡಿ ಹೆಚ್ಚು ಕಟ್ ಮಾಡಿಬಿಡುದು, ಕಟ್ ಮಾಡಿದ್ಮೇಲೆ ಮತ್ತೆ ಹೊಸ ಗಿಡ ಬೆಳೆದಂಗೆ ಬೆಳೀತದ್ರಿ ಅಂತಾರೆ. ಹಂಗೆ ಎಲ್ಲಿ ಮಾಡಿದ್ ನಾನು ನೋಡಿದಿಲ್ಲ. ಹಂಗೆ ಬದನೆಕಾಯಿಯನ್ನು ಸಹಿತ ನಾವು ಕಟ್ ಮಾಡಿ ಮತ್ತೆ ಬೇಸಾಯ ಮಾಡಬಹುದು, 2-2 ಪೀಕ್ ತಗೋಬಹುದು ಅಂತೇಳಿ ಕಂಡು ಬರ್ತದೆ. ಹೀಗೆ ಡ್ರಿಪ್ನೊಂದಿಗೆ ನಾವು ಏರ್ ಮಡಿ ಮಾಡಿ ಮೇಲೆ ಪ್ಲಾಸ್ಟಿಕ್ ಹೊಚ್ಚಿ ಅನೇಕ ಬೆಳೆಗಳನ್ನು ಬೆಳೆದು ನೀರನ್ನು ಉಳಿಸಬಹುದು. ಇನ್ನೊಂದು ಈ ಏರ್ ಮಡಿಯಲ್ಲಿ ಒಬ್ಬ ಬೀದರ್ನಲ್ಲಿ ಅವನ ಬಗ್ಗೆ ಹೇಳ್ತೀನಿ ಸ್ವಲ್ಪ ಕತೆ ನಿಮಗೆ. ಅವ ಮೊದಲ ಮನೆಯಾಗ ಟ್ರ್ಯಾಕ್ಟರ್ ಇತ್ತು, ಮಂದಿ ಹೊಲಕ್ಕೆ ಮಣ್ಣು ಹೊಡಿತಿದ್ದ. ಮಂದಿ ಹೊಲಕ್ಕೆ ಮಣ್ಣು ಯಾಕೆ ಹೊಡಿತಿದ್ದ ಅಂದ್ರೆ ಈ ಜಂಬಿಟ್ಟಿಗೆ ಮಣ್ಣು ಅಂತೇವಲ್ರಿ, ಇಲ್ಲಿ ಏನು ಇಟ್ಟಂಗಿಗತೆ ಮಾಡ್ತಾರಲ್ಲ, ಕಲ್ ತೆಗಿತಾರಲ್ಲ ಮಣ್ಣಿಂದ, ಅಂತ ಭೂಮಿಯಲ್ಲಿ ಮ್ಯಾಲ್ ಮಣ್ಣೇ ಇರೋದಿಲ್ಲ. ಅಂತ ಭೂಮಿ ಇದ್ದು ಒಕ್ಕಲಿಗರು ಏನ್ ಮಾಡ್ತಿದ್ರು, ಅಲ್ಲಿ ಮ್ಯಾಲ್ ಮಣ್ಣ ಹಾಕಿ ವ್ಯವಸಾಯ ಮಾಡ್ತಿದ್ರು. ಅಂತ ಹೊಲಕ್ಕ ಇವ ಮಣ್ಣು ಹೊಡಿತಿದ್ದ. ಅವ ಏನ್ ಮಾಡ್ದ, ಮುಂದೆ ಅವರು ಮನೆಯಲ್ಲಿ ಬ್ಯಾರೆ ಆದ್ರು, ಬ್ಯಾರೆ ಆದ ಕೂಡಲೇ ಇವಂಗೂ ಒಂದ್ ಸ್ವಲ್ಪ 6 ಎಕರೆ ಜಮೀನು ಬತ್ತು. 6 ಎಕರೆ ಜಮೀನು ಬತ್ತು ಮನ್ಯಾಗ ಮೊದಲೆಲ್ಲ ಕೂಡಿದ್ದಾಗ ಬೆಲ್ಲಾಗೆಲ್ಲ ಮಾಡ್ಕೋತ ಒಂದ್ ಅಂಗಡಿನೂ ಇತ್ರಿ. ಒಬ್ಬ ಟ್ರಾಕ್ಟರ್ ಡ್ರೈವರ್, ಅವ ಟ್ರಾಕ್ಟರ್ ಡ್ರೈವರ್ ಬರ ಮಣ್ಣು ಹೊಣಿತಿದ್ದ. ಈಗ ಬ್ಯಾರೆ ಆದ್ಕೊಳ್ಳೇ 6 ಎಕರೆ ಹೊಲ ಬತ್ತು. ಇನ್ನೇನ್ ಮಾಡ್ಬೇಕು, ಮುಂಜಾನೆ ಆಯ್ತು ಮೊದಲ್ ಬೆಲ್ಲ ಮಾರಕ್ ಹೋಗ್ತಿದ್ರಿ, ಅವ ಮೋಟರ್ ಸೈಕಲ್ ಇತ್ತು, ಅದು ತಗೊಂಡು ಊರೂರ ಅಲ್ಲಿ ಎಲ್ಲ ಬೆಲ್ಲ ಮಾರಕ್ ಹೋಗ್ತಿದ್ದ. ಆಮೇಲೆ ಮುಂದೆ ಮಹಾರಾಷ್ಟ್ರಕ್ಕೆ ಹೋಗಿ ಒಂದ್ ಫಾರ್ಮ್ನಾಗ ದುಡ್ದ, ಬ್ಯಾರೆಯವರು ಒಂದು ನರ್ಸರಿ ಫಾರ್ಮ್ ದುಡ್ದ. ಆಮೇಲೆ ಅನಿಸ್ತು ಇಲ್ಲೇ ಆಗ ದುಡಿಲ್ ನಾನು, ನಾನ ಬಂದು ನಮ್ಮ ಮನ್ಯಾಗ ದುಡಿದ್ರೆ ಎಷ್ಟೋ ಬೆಳೆಸಬಹುದಲ್ಲ ಅಂತೇಳಿ. ಹಳ್ಳಿ ಬಂದು ತಮ್ಮ ಊರಾಗನ ಅದೇನು ಜಮೀನ್ ಇತ್ತು ಆ ಜಮೀನಲ್ಲಿ ಮಣ್ಣಿನ ಒಂದು ಬೆಡ್ ಮಾಡ್ದ. ಮಣ್ಣಿನ ಈ ಏರ್ಮಡಿಯನ್ನೆಲ್ಲ ಏರ್ಮಣಿ ಮಾಡಿ ಶುಂಠಿ ಬೆಳೆದ್ರಿ. ಶುಂಠಿ ಇಲ್ಲಿ ಬೆಳೀತಾರೆ, ಅದಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ. ಏರ್ಮಡಿ ಮಾಡಿ ಶುಂಠಿ ಬೆಳೆದ್ನಲ್ಲ ಅವನು, ಸರಾಸರಿ ಇಳುವರಿ ಅಲ್ಲಿ 50 ಟನ್ ಬರ್ತೈತ್ರಿ ಎಕರೆಗೆ. ಈ ಏರ್ಮಡಿ ಮಾಡಿ ಡ್ರಿಪ್ ತೊಡಗಿಸಿದವ್ರ ಹೊಲದಾಗ 150 ಟನ್ ಬರ್ತೀರಿ. 50 ಟನ್ನಿಂದ 150 ಟನ್ ಇಳುವರಿ ತಗೊಂಡ. ಹಿಂಗ ಏರ್ಮಡಿ ಮಾಡಿ ಯಾಕೆ ಈ ಶುಂಠಿ ಬೆಳಿಬಾರ್ದು? ಏರ್ಮಡಿ ಮಾಡೋದ್ರಿಂದ ನೀರು ಸಹಿತ ಬಸದ್ ಹೋಗ್ತದೆ, ಹೆಚ್ಚು ಮಳೆ ಆಯ್ತು ಅಂದ್ರೆ ಬಸದ್ ಹೋಗ್ತದೆ. ಅದು ಶುಂಠಿ ಎಲ್ಲ ಬೆಳೆದು ಒಳಗೆ ಆ ಶುಂಠಿಗಾಗಲಿ ಶೇಂಗಾಕಾಗಲಿ ಏರ್ಮಡಿ ಬಹಳ ಉತ್ತಮವಾದಂತಹ ಪದ್ಧತಿಗಳು. ಹಿಂಗ ಅದನ್ನ ನೋಡಿ ಆ ಊರ 45 ಮಂದಿ ಎಲ್ಲ ಇವನಂಗ ಮಾಡಾಕತ್ತಾರೆ. ಇವತ್ತೊಂದ್ ದಿವಸ ಏರ್ಮಡಿ ಒಳಗೆ ಉಳ್ಳಾಗಡ್ಡೆ ಸಹಿತ ಬೆಳೀತಾ ಇದಾರೆ ಡ್ರಿಪ್ ಇರಿಗೇಷನ್ ಅಲ್ಲಿ. ಆ ನಡುವೆ ಡ್ರಿಪ್ ಹಾಕಿ ಈ ಕಡೆ ಒಂದ್ 14-15 ಸಸಿ, ಈ ಕಡೆ ಒಂದ್ 14-15 ಸಸಿ ಅಂದ್ರೆ ಒಂದ ಬೆಡ್ ಮೇಲೆ ಒಂದ ಲೈನ್ ನಾಗ 20-30 ಉಳ್ಳಾಗಡ್ಡೆ ಕೂಡಿಸಿ ಚಲೋ ಗಡ್ಡಿ ಬೆಳೀತಾ ಇದಾರೆ ಏರ್ಮಡಿಯಲ್ಲಿ. ಏರ್ಮಡಿಯಲ್ಲಿ ಬರೀ ಬಿತ್ತದ ಉಳ್ಳಾಗಡ್ಡೆ ಕೇಳಿದ್ದೇವೆ, ಏರ್ಮಡಿ ಒಳಗೆ ಇವತ್ತು ಉಳ್ಳಾಗಡ್ಡೆ ಬೆಳೀತಾ ಇದಾರೆ. ಕೊಪ್ಪಳದಾಗ ಒಬ್ಬ 5 ಫೂಟ್ ಅಗಲ ಮಡಿ ಮಾಡಿ ಅದರೊಳಗ 2 ಡ್ರಿಪ್ಪರ್ ಇಟ್ಟನು ಇವತ್ತಿನ ದಿವಸ ಬೆಳೀತಾ ಇದ್ದಾನೆ ಉಳ್ಳಾಗಡ್ಡೆ. ನೀರದ ಇವತ್ತು ಹೆಂಗ್ ಯೂಸ್ ಮಾಡ್ಬೇಕು ಅಂತ ನೀವು ವಿಚಾರ ಭಾಳ ಮಾಡ್ತಾ ಇಲ್ಲ. ಎಲ್ಲಿ ನೀರಿಲ್ಲ ಅಲ್ಲಿ ತಲೆ ಕೆಡಿಸಿಕೊಂಡು ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಇದಾರೆ. ತರಕಾರಿನ ಬೆಳೀತಾ ಇದಾರೆ, ನಾನು ಹೇಳಿದ್ನಲ್ಲ ತೊಗರಿನ ಬೆಳೀತಾ ಇದಾರೆ. ಆ ತೊಗರಿ ಬೆಳೆಯವ್ರು ಏನ್ ಮಾಡ್ಯಾರೆ, ಅಷ್ಟೇ ಅಲ್ಲ 8 ಫೂಟ್ ಆಗಲ್ಲ ಸಾಲಿಟ್ಟು ಮಧ್ಯದಾಗ ಕಲ್ಲಂಗಡಿ ಸಹಿತ ಬೆಳೀತಾ ಇದ್ರು. ಇದೇ ಇದ್ರೊಳಗನೆ ಏನೆಲ್ಲ ಮಾಡ್ತಾ ಇದಾರೆ, ಅದು ಬೀದರ್ನವರು. ಹಿಂಗ ನಾವು ಈ ಏರ್ಮಡಿ ಬೇಸಾಯನ ಮಾಡಬಹುದು. ಆಮೇಲೆ ಅಭಿಮನ್ಯು ಬಗ್ಗೆ ಹೇಳ್ತಾ ಇದ್ನಲ್ಲ, ಅವ ಕರ್ಬುಜ ಸಹಿತ ಏರ್ಮಡಿ ಮಾಡಿ ಪ್ಲಾಸ್ಟಿಕ್ ಹಾಕಿ ಬೆಳೀತಾ ಇದ್ದಾನೆ. ಅವನು ವಿಶೇಷ ಪದ್ಧತಿ ಹೇಳ್ತಾ ಇದ್ದಾನೆ ನಿಮ್ಗೆ. ಏರ್ಮಡಿ ಮಾಡ್ತಾನ, ಅದ್ರ ಮೇಲೆ ಡ್ರಿಪ್ಪರ್ ಕೂಡಿಸ್ತಾನೆ, ಅದ್ರ ಮೇಲೆ ಪ್ಲಾಸ್ಟಿಕ್ ಇದು ಮಾಡ್ತಾನೆ, ತೂತ್ ಹೊಡೆದು ಕರ್ಬೂಜ ಹಚ್ತಾನೆ. ಕರ್ಬೂಜ ಹಚ್ಚಿದ ಮೇಲೆ 5 ದಿವಸ ಆದ್ಮೇಲೆ ಅದ್ರ ಮೇಲೆ ಒಂದು ಮತ್ತೊಂದು ಪ್ರೊಟೆಕ್ಷನ್ ಪೇಪರ್ ಅಂತೇಳಿ ಪ್ಲಾಸ್ಟಿಕ್ ಹಾಳಿ ಮುಚ್ತಾನ್ರಿ. ಅದು 21 ದಿವಸ ಮುಚ್ಚಿರ್ತಾನ. ಪ್ಲಾಸ್ಟಿಕ್ ಹಾಳಿ ಮುಚ್ಚಿದ ಮೇಲೆ ಅದು ಉಬ್ಬತದ್ರಿ, ಹಿಂಗ್ ಬಲೂನ್ ಉಬ್ಬದಂಗ್ ಉಬ್ಬತದ್ರಿ ಹಾಳಿ, ಯಾಕಂದ್ರೆ ಒಳಗ್ ಬಳ್ಳಿ ಬೆಳೆದಂಗ ಅದು ಉಬ್ಬತದ. ಆದ್ರೆ ಆ ಪದ್ಧತಿಯಿಂದ ಅನುಕೂಲ ಏನಾಗ್ತದೆ ಅಂದ್ರ, ಹೂವಿನಾಗ ಇವು ಇರ್ತಾವಲ್ಲ ಅವು ವಸ್ತು ಒಮ್ಮೆ ಆಗ್ತಾವು, ಕಾಯಿ ಸೈಜ್ ಒಂದೇ ಬರ್ತಾವ ಅಂತ. ನೀವು ಬೆಳ್ಳಿ ಹಂಗ ಓಪನ್ ಆಗಿ ಬೆಳಿಲಿಕ್ಕೆ ಬಿಟ್ರೆ ಕಾಯಿ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಆಗ್ತಾವ. ಆದ್ರೆ ಈ ಒಂದು ಪದ್ಧತಿಯಿಂದ ಒಂದೇ ಅಳತೆ ಕರ್ಬೂಜು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅವ ಕಂಡು ಹಿಡ್ದಾನ. ಅಂತದ ರೈತರು ಮಾಡಿದ್ದಾರೆ. ಆಮೇಲೆ ಅಡಿಕೆ ಮತ್ತು ತೆಂಗು, ಇಷ್ಟು ಮಳೆ ಆಗಿಲ್ಲ ಅಡಿಕೆ ತೋಟ, ನಮ್ಮ ಮೊದಲಂ ಬಂದಾಗ ಬಹಳ ಅಡಿಕೆ ತೋಟ ಒಣಗಾಕತ್ತಾವ್ರಿ ಅಂದ್ರು. ಆದ್ರೆ ಇಷ್ಟು ಮಳೆ ಆಗದಿದ್ರೆ ಸಹಿತ ಮತ್ತೆ ಅಡಿಕೆ ತೋಟ ಹಚ್ಚೋರು, ಹಚ್ಚಕ್ಕೆ ಹತ್ತಾರ. ಆದ್ರೆ ಒಂದು ಮಿಸ್ಟೇಕ್ ಏನಾಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ, ಇಲ್ಲೆಲ್ಲಾರು ಏನ್ ಮಾಡ್ತಾ ಇದ್ರ, ಹರಿ ನೀರಾವರಿ ಪದ್ಧತಿ, ನೀರ ಬೋರ್ ಐತಿ ಬಿಡು ಅಡಿಕೆ ಹಚ್ಚಿ ನೀರ್ ಬಿಡು ಅಂತ ಮಾಡ್ತಾ ಇದ್ರೆ. ಅದ್ರ ಬದಲಾಗಿ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ಅಡಿಕೆ ತೋಟ ಇಟ್ಟಿರಿ ಅದನ್ನ ಡ್ರಿಪ್ ಅಳವಡಿಸ್ರಿ. ಬಾವಿ ನೀರು ಕೊಡ್ತಾ ಇದ್ರೆ, ಕೆನಲ್ ನೀರು ಕಾಲುವೆ ನೀರು ಅಲ್ಲ ನಿಮ್ದು, ಬಾವಿ ನೀರು ಕೊಡ್ತಿದ್ರೆ ಯಾಕೆ ಅದಕ್ಕೆ ಡ್ರಿಪ್ ನೀರಾವರಿ ಮಾಡಬಾರ್ದು? ತೋಟಗಾರಿಕೆ ಇಲಾಖೆಯವರು ತಮ್ಗೆ ಅದ್ರ ಅನುದಾನ ಕೊಡ್ತಾ ಇದ್ರೆ ಅದನ್ನ ಬಳಕೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಒಂದು ಗಿಡ ಅಡಿಕೆಗೆ ಒಂದು ದಿವಸಕ್ಕೆ 175 ಲೀಟರ್ ನೀರ್ ಬೇಕಂತ. 175 ಲೀಟರ್ ಅಂದ್ರೆ ಸುಮಾರು 2 ಬ್ಯಾರಲ್ ನೀರ್ ಬೇಕು. ಅದೇ ಒಂದು ತೆಂಗಿನ ಗಿಡಕ್ಕಾದ್ರೂ ಸಹಿತ 4 ದಿವಸಕ್ಕೆ 2 ಬ್ಯಾರಲ್ ನೀರ್ ಬೇಕಂತೆ. ತೆಂಗಿನ ಗಿಡಕ್ಕೆ 4 ದಿವಸಕ್ಕೆ 2 ಬ್ಯಾರಲ್ ನೀರ್ ಬೇಕಾದ್ರೆ, ಅಡಿಕೆಗೆ 1 ದಿವಸಕ್ಕೆ ಸುಮಾರು 1.75 ಬ್ಯಾರಲ್ ನೀರ್ ಬೇಕು. ಇದ್ರ ಬದಲಾಗಿ ನಾವು ಡ್ರಿಪ್ ಮಾಡಿದ್ರೆ 16-20 ಲೀಟರ್ ಸಾಕ್ರಿ. ಒಂದು ಡ್ರಿಪ್ಪರ್ 4 ಲೀಟರ್ ನೀರ್ ಬಿಡ್ತಾ ತಾಸಿಗೆ, 4 ತಾಸು ಡ್ರಿಪ್ಪರ್ ಹಚ್ಚಿದ್ರೆ ಸಾಕು. 4-5 ತಾಸು ನೀವು ನೀರ್ ಕೊಡಬಹುದು ಅಡಿಕೆಗೆ. ಅದ ಮತ್ತೆ ಅಡಿಕೆ ಚಲೋನ ಬೆಳೀತದೆ. ಎಲ್ಲಿ 175 ಲೀಟರ್, ಎಲ್ಲಿ ನೀವು 16-20 ಲೀಟರ್. ಹಾಗೇನೆ ತೆಂಗಿಗೂ ಸಹಿತ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸ್ವಲ್ಪ 30 ಲೀಟರ್ ನೀರ್ ಸಾಕಾಗ್ತದೆ. ಸೊ ಇಲ್ಲಿ ಯಾಕೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ, ಬೇರೆ ಬೆಳೆಗಳಿಗೆ ನಿಮ್ಮ ಹೊಲದಾಗ ನೀವು ಅಡಿಕೆನೂ ಮಾಡಿರಿ, ತೆಂಗು ಮಾಡಿರಿ, ಭತ್ತನೂ ಮಾಡಿರಿ ಅಂದ್ರೆ, ಇವಾಗ ಡ್ರಿಪ್ ಮಾಡ್ರಿ ಭತ್ತಕ್ಕೆ ನೀರು ಬಿಟ್ಕೊಡ್ರಿ, ಇದ್ ನೀರನ್ನು ಬೆಳೆಸ್ರಿ. ಇಲ್ಲ ನಾವು ಇದನ್ನ ಭತ್ತ ಬಿಟ್ಬಿಟ್ಟು ಅಡಿಕೆ ಮಾಡಿದೀವಿ ಅಂತ, ಅದನ್ನೇ ಡ್ರಿಪ್ ಮಾಡಿದರೆ ತಾವು ಎರಡು ಬೆಳೆಗಳಂತೆ ತಗೋಬಹುದು. ಭತ್ತವನ್ನು ಸಹಿತ ಇವತ್ತಿನ ದಿವಸ ಡ್ರಿಪ್ ನಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದ್ರೆ ಭತ್ತವನ್ನು ನಾವು ಸಂಶೋಧನೆ ಮಾಡೇವು, ರಾಯಚೂರಲ್ಲಿ ರೈತರ ಹೊಲದಲ್ಲಿ ಮಾಡಿದೆವು, ಬೆಂಗಳೂರಿನಲ್ಲಿ ಸಹಿತ ಡ್ರಿಪ್ ಇರಿಗೇಷನ್ ದಲ್ಲಿ ಭತ್ತ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 30-35 ಕ್ವಿಂಟಲ್ ಇಳುವರಿ ಬಂದದೆ ಅಂತ ಹೇಳ್ತಾರೆ. ಅಂದ್ರೆ ಈ ಕೆಂಪು ಭೂಮಿ ಆಯ್ತು ಅಂದ್ರೆ 50 ಸೆಂಟಿಮೀಟರ್ ಅಂತರದಲ್ಲಿ ನಾವು ಲ್ಯಾಟ್ರಲ್ ಹಾಕಬೇಕು. ಎರಿ ಭೂಮಿ ಆಯ್ತಂದ್ರೆ 60-75 ಸೆಂಟಿಮೀಟರ್ ಅಂತರದಲ್ಲಿ ಲ್ಯಾಟ್ರಲ್ ಹಾಕಿ ನಾವು ಭತ್ತವನ್ನು ಸಹಿತ ಈ ಡ್ರಿಪ್ ನೀರಾವರಿಯಲ್ಲಿ ಬೆಳಿಬಹುದು, ಗೋಧಿಯನ್ನು ಸಹಿತ ಡ್ರಿಪ್ ನೀರಾವರಿಯಲ್ಲಿ ಬೆಳಿಬಹುದು. ಅದೇ ರೀತಿ ಅಡಿಕೆ ಮತ್ತು ತೆಂಗನ್ನು ಸಹಿತ ಡ್ರಿಪ್ ನೀರಾವರಿಯಲ್ಲಿ ಬೆಳೆದ್ರೆ ನಿಮ್ಮ ನೀರಿನ ಒಂದು ಸದ್ಬಳಕೆ ಸಾಧ್ಯ ಆಗ್ತದೆ. ನನಗನ್ಸಿದ್ದೇನಪ್ಪ ಅಂದ್ರೆ ಸಾಕಷ್ಟು ಅರಣ್ಯ ಮರಗಳು ಬೆಳೀತಾ ಅವಕ್ಕೆ ಯಾರು ನೀರು ಕೊಡುವುದಿಲ್ಲ, ಆದ್ರೂ ಅವು ಬಾಡುವುದಿಲ್ಲ, ಬೆಳೆದಿರ್ತವೆ. ಅದ ನಾವು ಏನಾದ್ರೂ ಇವತ್ತು ಈ ಹೊಲದಾಗ ಬೆಳೆ ಬೆಳೆದ್ರೆ ಅಂದ್ರೆ ಮಳೆ ಆಗ್ಲಿಲ್ಲ ಅಂದ್ರೆ ಒಣಗ್ತಾವ, ಇವನ್ ಈ ನಮ್ಮ ಅಡಿಕೆ ಸಹಿತ ಒಣಗ್ತದೆ. ಅವು ಮರಗಳಾದ್ರೆ ಬದುಕ್ತಾವು, ಇವ್ಯಾಕೆ ಸಹಾಯ ಆಗತ್ತಾವು ನೀರಾಗದಿದ್ರೆ ಅಂತ ನಮಗೂ ಒಂದು ವಿಚಾರ ಬರ್ತದೆ. ನನಗೇನ್ ಅನಿಸ್ತದೆ ಅಂದ್ರೆ ಇದು ಕೇವಲ ನೀರಲ್ಲ, ನೀರಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಕಾರ್ಯ ಏನದ ಅದು ಬಹಳ ಮಹತ್ವದ್ರೆ. ಈ ಬಹುವಾರ್ಷಿಕ ಗಿಡಗಳು ಅವುಗಳ ಬೇರುಗಳ ಮೇಲೆ ಸಾಕಷ್ಟು ಸೂಕ್ಷ್ಮಾಣ ಜೀವಿಗಳಿದಾವು, ಅವುಗಳ ನಡುವೆ ಒಂದು ಅನ್ಯೋನ್ಯ ಸಂಬಂಧ ಇದೆ. ಅವು ಬೇರಿನ ಸುತ್ತಲೂ ಹಸಿ ಇಟ್ಟು ಇಡ್ತಾವ್ರೆ. ಅವು ಈ ಗಿಡಗಳ ಸುತ್ತಲೂ ಬೇರಿನ ಸುತ್ತಲೂ ಹಸಿ ಇಡ್ಲಿಕ್ಕೆ ಆ ಮೈಕ್ರೋ ಆರ್ಗಾನಿಸಮ್ಸ್ ಏನಿದೆ ಅವು ಮತ್ತು ಗಿಡಗಳ ನಡುವಿನ ಸಂಬಂಧ ಅಂದ್ರೆ ಗಿಡಗಳು ಅವಕ್ಕೆ ಆಹಾರವನ್ನು ಕೊಡ್ತಾವೆ, ಸ್ಟಾರ್ಚ್ ಕೊಡ್ತಿರ್ಬಹುದು, ಇನ್ನ ಏನೇನೋ ಕೊಡ್ತಾವೆ. ಅದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳು ಅದಕ್ಕೆ ನೀರಿನ ಸಂಪರ್ಕ ಉಳಿಸ್ತಾವೆ ಬೇರಿಗೆ. ಇದರಿಂದಾಗಿ ಗಿಡಗಳು ಒಣಗೋದಿಲ್ಲ. ಆದ್ರೆ ನಾವು ಬೆಳೆದಂತ ಬೆಳೆಗಳನ್ನು ನೋಡಿದ್ರೆ ಬೇಗನೆ ಒಣಗ್ತಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಈ ಸಾವಯವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಒತ್ತು ಕೊಡ್ತಾ ಇಲ್ಲ ಅಂತ ಅನಿಸ್ತದೆ. ಅದಕ್ಕೇನೆ ಎಲ್ಲರೂ ಹೇಳೋದು ಸಾವಯವ ಗೊಬ್ಬರ ಹಾಕಿ, ಸಾವಯವ ಗೊಬ್ಬರ ಹಾಕಿ ಅಂತ. ಸಾವಯವ ಗೊಬ್ಬರ ಹಾಕಿದ್ರೆ ಏನಾಗ್ತದೆ, ಭೂಮಿಯಲ್ಲಿ ಸಾವಯವ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ, ನೀರು ಹಿಡಿದುಕೊಳ್ಳುವ ಶಕ್ತಿನೂ ಜಾಸ್ತಿ ಆಗ್ತದೆ. ಈ ವಿಷಯವನ್ನ ನಾವು ತೆಂಗು ಮತ್ತ ಅಡಿಕೆಯಲ್ಲಿ ಯಾಕೆ ಪ್ರಯತ್ನ ಮಾಡಬಾರದು ಏನಂದ್ರೆ ಮಲ್ಚಿಂಗ್ ಮಾಡಿ ಅಂತಾರೆ. ಕೆಲವೊಂದ್ ಕಡೆ ಏನ್ ನೋಡ್ತಾ ಇದೀನಿ, ಅಡಿಕೆ ಹೊಲದಾಗ ಕೆಳಗಿರುವಂತ ಎಲ್ಲಾನು ಸ್ವಚ್ಛ ಮಾಡ್ತಾ ಇದ್ರೆ ನೆಲ ಕೆಂಪು ಕಾಣಂಗ್ ಮಾಡ್ತಾರೆ. ಅದ್ರ ಬದಲಾಗಿ ಈ ಒಂದ್ ಸ್ವಲ್ಪ ಕರಿಕೆ ಕರಿಕೆ ಅಂತ ಕಸ ಅಂತೇವಲ್ಲ, ಆ ಕರಿಕೆ ಭೂಮಿಯೊಳಗೆ ಹಸಿ ಹಿಡಿತದ್ರಿ. ಆ ಕರಿಕೆ ಭೂಮಿಯೊಳಗೆ ಹಸಿ ಹಿಡಿತದೆ, ಎಲ್ಲಾ ಕಡೆ ನೀರ್ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಒಣಗ್ತಾರೆ, ಕರಿಕೆ ಒಳಗಿದೆ ಅಂತ ಗಿಡಗಳು ಇನ್ನ ಬದುಕಿರ್ತಾವ. ಅಂದ್ರೆ ಈಗ ಯಾವಾಗ ನಿಮ್ಮ ಹೊಲದ ಮೇಲೆ ಒಂದು ತರ ಈ ಜೈವಿಕ ಅಚ್ಚು ಅಂದ್ರೆ ಮಲ್ಚಿಂಗ್ ಅಂತ ಇದು ಇತ್ತಂದ್ರೆ ಆ ಭೂಮಿ ಹಸಿ ಹಿಡಿತದೆ, ಯಾಕೆ ಮಾಡಬಾರ್ದು ಸುಮ್ಮನೆ ಯಾಕೆಲ್ಲ ಕಸ ತೆಗಿತೀರಾ? ಅದ್ರ ಬದಲು ನಾವು ಈಗೇನ್ ಹೇಳ್ತಾ ಇದ್ದೇವೆ, ಸ್ಟೈಲೇಜ್ ಆಂಥಸ್ ಅಂತ ಒಂದು ಹಸಿರಲ್ಲಿ ಮೇವು ಇದ್ದಾರೆ. ಸ್ಟೈಲೇಜ್ ಆಂಥಸ್ ಅನ್ನೋದು ಈ ಆಸ್ಟ್ರೇಲಿಯಾದಲ್ಲಿ ಒಂದು ಒಳ್ಳೆಯ ಮೇವಿನ ಬೆಳೆ, ಅದರಿಂದನೇ ಅಲ್ಲಿ ಮೇರಿನೋ ಕುರಿ ಬೆಳೀತಾ ಇದ್ದಾರೆ. ಕುರಿಗಳಿಗೆ ಅದು ಬಹಳ ಇಷ್ಟ ಆದಂತಹ ಒಂದು ಈ ದ್ವಿದಳ ಧಾನ್ಯದ ಒಂದು ಕವರ್ ಬೆಳೆ. ಅದನ್ನು ನಾವು ಧಾರವಾಡದಲ್ಲೆಲ್ಲ ಪ್ರಯತ್ನ ಮಾಡಿದೆವು, ಅಖಿಲ ಭಾರತ ವೈಜ್ಞಾನಿಕ ಸಂಸ್ಥೆಯಲ್ಲಿ ಸಹಿತ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ನೀವು ತೆಂಗಿನ ಗಿಡ ಹಾಕಿದ್ರು, ಎಲ್ಲೆಲ್ಲಿ ಅಡಿಕೆ ಗಿಡ ಹಾಕಿದ್ರು, ಅಲ್ಲಿ ಭೂಮಿಯನ್ನ ನೀವು ಅಲಸಂದಿಯಿಂದ ಕವರ್ ಮಾಡ್ರಿ, ಇಲ್ಲ ಸ್ಟೈಲೋದಿಂದ ಕವರ್ ಮಾಡ್ರಿ, ಇಲ್ಲ ಯಾವ್ದಿದ್ದ ಒಂದು ಹಸಿರು ಬೆಳೆ ಏನ್ ಬರ್ತದೆ ಅದನ್ನು ಕತ್ತರಿಸ್ಕೊತೀರಿ, ಕಿತ್ತೋಗಿಬೇಡ್ರಿ ಅಂತ ಹೇಳುದು. ಹಂಗ್ ಮಾಡಿದ್ರೆ ಭೂಮಿ ಹಸಿ ಉಳಿತದೆ. ಆಮೇಲೆ ಇನ್ನೊಂದು ತೆಂಗಿನ ಗಿಡದ ಜೊತೆ ಈ ಮೇವಿನ ಬೆಳೆ ಬೆಳೀರಿ, ಮೇವಿನ ಬೆಳೆ ಬೆಳೆದ್ರೆ ಅದು ಹಸಿ ಹಿಡಿತದೆ. ಆಮೇಲೆ ಬಾಳೆ ಬೆಳಿಬಹುದು ಹಾಗೆ ಹೀಗೆ ಹೇಳಿದ್ರು. ಆಮೇಲೆ ನಮ್ಮ ಶೀರ್ಷಿ ಕಡೆ ಪೈನಾಪಲ್ ಬೆಳೀತಾರೆ, ಕೋಕೋ ಬೆಳೀತಾರೆ. ಈ ಒಂದು ತೆಂಗಿನ ಜೊತೆನೆ ನೀವು ಪೈನಾಪಲ್ ಸಹಿತ ಬೆಳಿಬಹುದು, ಅಥವಾ 9 ಅಂತ ಹೇಳಿ ಮೇವಿನ ಬೆಳೆಯನ್ನು ಬೆಳಿಬಹುದು. ನಾನು ಇಲ್ಲಿ ತಮಗೇನು ಒಂದು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ತೆಂಗಿನ ಗಿಡಗಳ ಮಧ್ಯದಲ್ಲಿ ಏನಿರ್ತದೆ ಜಾಗ, ಅಲ್ಲಿ ನಮ್ಮ ಸಂಶೋಧನೆ ಪ್ರಕಾರ ಎಲ್ಲರೂ ಈ ತೆಂಗಿನ ಸುಲಿದಿರ್ತದೆ ಅದು ಮುಚ್ಚರಿ ಅಂತ ಹೇಳ್ತಾರೆ. ಅದಾದ್ರೆ ಮಾಡ್ರಿ, ಇಲ್ಲಾಂದ್ರೆ ಬಿಡ್ರಿ. ಆ ಮಧ್ಯದಲ್ಲಿ ಟ್ರೆಂಚ್ ತೆಗಿರಿ ಅಂತ, ತೆಂಗಿನ ಮಧ್ಯದಲ್ಲಿ ಟ್ರೆಂಚ್ ತೆಗಿರಿ ಅಂದ್ರೆ ಈ ಕಂದಕ ಹೊಡಿರಿ. ಆ ಕಂದಕದಲ್ಲಿ ನಿಮ್ಮ ಇವೇನದವು ಸುಲಿದ ಕಾಯರ ಮುಚ್ಚರಿ, ಇಲ್ಲ ಅಂದ್ರೆ ನನ್ ಕೇಳಿದ್ರೆ ಉಸಕ ತುಂಬ್ರಿ. ಆ ಟ್ರೆಂಚ್ ತೆಗೆದು ಉಸಕ್ ತುಂಬ್ರಿ ಅಂದ್ರೆ ಆ ಟ್ರೆಂಚ್ ಹಂಗ ಉಳಿತದೆ, ಆ ಉಸಕಿನಲ್ಲಿ ನೀರು ನಿಲ್ತದೆ. ಯಾವ್ದಾರು ಹರಿದೋಗುದು ನೀರಾಗಲಿ ಅಥವಾ ಆದ ಮಳೆ ನೀರಾಗಲಿ ಆ ಟ್ರೆಂಚ್ನಲ್ಲಿ ಇಳಿತದೆ, ಉಸಕ ಅದ ನೀರು ಹಿಡ್ಕೋತದೆ. ಅದು ಅಲ್ದನೆ ಅದು ಉಸುಕು ಇರೋದ್ರಿಂದ ಯಾವಾಗ ನೀರು ಬಸದು ಹೋಗಕ್ಕೆ ಅನುಕೂಲ ಆಗ್ತದೆ, ಗಾಳಿ ಆಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಿನಲ್ಲಿ ಹೇಳೋದನ್ನು, ತೆಂಗಿನ ಗಿಡ ಯಶಸ್ವಿಯಾಗಿ ಬೆಳಿಬೇಕಾದ್ರೆ ಮಧ್ಯದಲ್ಲಿ ಟ್ರೆಂಚ್ ಹೊಡ್ರಿ, ಆಗ್ಲೇ ಹೇಳಿದೆ ಡ್ರಿಪ್ ಹಾಕ್ರಿ ಅಂತ. ಈ ಟ್ರೆಂಚ್ ಹೊಡೆದು ಅದನ್ನು ಉಸುಕ್ ತುಂಬ್ರಿ, ನಿಮಗೆ ಚೆನ್ನಾಗಿ ಆಗ್ಬಹುದು ಅಂತ ನನ್ನ ಒಂದು ಕಲ್ಪನೆ. ಆಮೇಲೆ ಬಹು ಬೆಳೆ ಪದ್ಧತಿ ಬಗ್ಗೆ ಬಹಳ ಜನ ಹೇಳಿದ್ರು. ಬಹು ಬೆಳೆ ಪದ್ಧತಿ ಕೇವಲ ಭತ್ತನೇ ಬೆಳಿತೀನಿ, ಬೇರೆ ತೊಗರಿನೇ ಬೆಳಿತೀನಿ ಅಂತಲ್ಲ, ಬೇರೆ ಬೇರೆ ಬೆಳೆಗಳನ್ನ ನೀವು ಅದರ ಜೊತೆ ಸೇರಿಸಿ ಬೆಳೀರಿ ಅಂದ್ರೆ ನಿಮಗೆ ಬಹಳ ಅನುಕೂಲ. ಈ ಭಾಗದಲ್ಲಿ ಈ ಅರಣ್ಯ ಮರಗಳು ಬಹಳ ನೈಸರ್ಗಿಕವಾಗಿ ಬರ್ತಾವ್ರಿ. ಇಲ್ಲಿ ನಿಮ್ಮಲ್ಲಿ ನಾನು ನೋಡಿದ ಹಾಗೆ ತೇಗು ಟೀಕ್ ಏನಂತೀವಿ ಬಹಳ ಚೆನ್ನಾಗಿ ಬರ್ತದ, ಅದು ಬೆಳೆಯೊಂದಿಗೆ ಯಾವ್ದು ಪೈಪೋಟು ಮಾಡುದಿಲ್ಲ, ತೇಗ ಹಚ್ಚಿರಿ. ನಮ್ ಕಡೆ ಹೆಬ್ಬಲಸ್ ಅಂತ ಬರ್ತದ, ಅದನ್ನ ಹಚ್ತಾ ಇದಾರೆ, ಅದು ಹೆಬ್ಬಲಸ್ ಇಲ್ಲಿನೂ ಬರ್ತದೆ, ಅದನ್ನ ಮಾಡಿ. ಇಲ್ಲ ಅಂದ್ರೆ ಈ ನಮ್ಮ ಧಾರವಾಡ ಬೆಲ್ಟ್ ಇದು, ಇಲ್ಲಿ ಮ್ಯಾಂಗೋ ಹಚ್ಚಿರಿ, ನಿಮ್ಗೆ ಚೆನ್ನಾಗಿ ಬರ್ತದೆ. ನೇರಳೆ ಹಣ್ಣು ಹಚ್ಚಿರಿ. ಇವು ಕೃಷಿ ಬೆಳೆಯೊಂದಿಗೆ ಅರಣ್ಯ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ನೀವು ಮಾಡ್ಕೋರಿ, ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಳಿ. ಅಂದ್ರೆ ಆಗಲೇ ಹೇಳಿದ್ರೆ ಒಂದು ಬೆಳೆ ಹೋದ್ರೂ ಸಹಿತ ಇನ್ನೊಂದು ಕೈ ಹಿಡಿತದೆ. ಎ ಪ್ಲಾನ್, ಬಿ ಪ್ಲಾನ್, ಸಿ ಪ್ಲಾನ್, ಜೆಡ್ ಪ್ಲಾನ್ ಅಂತ ಹೇಳಿದ್ರು. ಒಂದಿಲ್ಲ ಒಂದು ಬೆಳೆ ನಿಮ್ ಕೈ ಹಿಡಿತದೆ. ಆದ್ರಿಂದ ಬಹು ಬೆಳೆ ಬೇಸಾಯ ಪದ್ಧತಿ ಮಾಡ್ರಿ ಅಂತ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಒಂದೆರಡು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದೇದ್ದು ಕುಷ್ಟಗಿಯಲ್ಲಿ ಒಬ್ಬರು ರೈತರಿದ್ದಾರೆ, ಅವ್ರದ್ದು ಕೆಂಪು ನೆಲ, ಅಲ್ಲೇ 3-400 ಮಿಲಿಮೀಟರ್ ಮಳೆ ಆಗ್ತದೆ. ಸಜ್ಜಿ ಬೆಳೆಯುವಂತ ಪ್ರದೇಶ ರೀ, ಸಜ್ಜಿ ಅಥವಾ ಅಲ್ಲಿ ಸೂರ್ಯಪಾನ ಬೆಳೆಯುವಂತ ಪ್ರದೇಶ. ಅವರು ಮೂಲತಃ ಏನ್ ಮಾಡ್ತಾರೆ, ಮೊದಲು ಅವರು ಉದ್ಯೋಗ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು, ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಕೆನಾಲ್ ಏರಿಯಾ ಹಿಡಿದು ಕಾಂಟ್ರಾಕ್ಟ್ ಮಾಡ್ತಾರೆ, ಕೆನಾಲ್ ಮಾಡ್ತಾ ಇದ್ರು ಅಂದ್ರೆ ಕಾಲುವೆ ಹಾಕೊಡ್ತಾ ಇದ್ರು. ಈ ವಿಕೆಪಿ ಪ್ರದೇಶದ ಒಂದು ಇರಿಗೇಷನ್ ಕಮಾಂಡ್ ಅಂದ್ರೆ ದುಡ್ಡು ತಿಂದು ಹಾಕಿದ ಕಮಾಂಡೇ ಅಂತಾರೆ. ಅಂತಲ್ಲಿ ಇವ್ರದ್ದು ಸಾಕಷ್ಟು ರೊಕ್ಕ ಬಂತು, ಇದು ಒಳ್ಳೆ ರೊಕ್ಕ ಅಲ್ಲ, ಇದರಿಂದ ಏನಾದ್ರೂ ಒಳ್ಳೇದ್ ಮಾಡೋಣ ಅಂತೇಳಿ ಅವ್ರು ಹೊಲದಾಗ ಬೋರ್ ಹಾಕಿದ್ರಿ. ಹೊಲದಾಗ ಬೋರ್ ಹಾಕಿ ಅದೇ ಹೊಸ್ತಾಗಿ ದಾಳಿಂಬೆ ಬಂದಿತ್ತು, ಅದನ್ನ ಹಚ್ಚಿದ್ರಿ. ದಾಳಿಂಬ್ರಿ ನಮ್ ಭಾಗದ ದಾಳಿಂಬ್ರಿ ಅಲ್ರಿ, ಅದು ರಾಜಸ್ಥಾನದಿಂದ ಮೊದಲು ಬಳ್ಳಾರಿ ಕಡೆ ಬಂತು, ಅದೇ ಈ ಕಡೆ ಬಂದದ್ರಿ. ಮೂಲತಃ ದಾಳಿಂಬ್ರಿ ನಮ್ಮ ಭಾಗದ ಬೆಳೆಯಲ್ಲ. ಅಂತ ದಾಳಿಂಬ್ರಿ ಅವರು ಕಾಂಟ್ರಾಕ್ಟರ್ ಆದವರು ಎಲ್ಲಿ ಸಜ್ಜಿ ಬೆಳೆದ್ರು ಅಂತ ಹೊಲದಲ್ಲಿ ದಾಳಿಂಬೆ ಬೆಳೆದ್ರು. ಅಂದಿನ ದಿನಗಳಲ್ಲಿ ಅಂದ್ರೆ 80ರ ದಶಕದಲ್ಲಿ ಲಕ್ಷ ಗಟ್ಟಲೆ ಗಳಿಸಿದ್ರಿ, ಲಾಖೋಪತಿ ಆದ್ರು. ಅವ್ರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅವರಿಗೆ ಅವಾರ್ಡ್ ಕೊಡ್ತು, ಅವರನ್ನು ದೆಲ್ಲಿಯಲ್ಲಿ ಸಹಿತ ಆಯಾಲಯದಲ್ಲಿ ಸಹಿತ ಅವರಿಗೆ ಪುರಸ್ಕಾರ ಮಾಡಿದ್ರು. ಒಬ್ಬ ಕಾಂಟ್ರಾಕ್ಟರ್ ಆದಂತ ರೈತ ಮೊದಲ ಬಾರಿಗೆ ದಾಳಿಂಬೆಯಲ್ಲಿ ಲಕ್ಷಾಧಿಪತಿ ಆದ. ಅದನ್ನ ನೋಡಿ ಅನೇಕ ರೈತರು ಸಹಿತ ದಾಳಿಂಬೆ ಬೆಳಿಲಿಕ್ಕೆ ಆರಂಭಿಸಿದ್ರು. ಆದ್ರೆ ದಾಳಿಂಬೆ ಪ್ರತಿ ವರ್ಷ ಹಾಗೆ ಆಗಲಿಲ್ಲ, ಬರ್ಬರ್ತಾದ್ರೂ ಡಿಸೀಸ್ ಬಂದ್ಬಿಡ್ತೀವಿ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಈತ ಎಲ್ಲಾ ನರ್ಸರಿಗಳು ಹಾಳಾದ್ವು, ಎಲ್ಲರ ದಾಳಿಂಬೆ ಹಾಳಾಗ್ತಾ ಇದೆ. ಹೀಗಾಗಿ ಬಹಳ ಮಂದಿ 3 ವರ್ಷ ಆದ್ಕೊಳ್ಳೇ ಪೇಕ್ ಚೇಂಜ್ ಮಾಡತ್ತಾರೆ. ಅವ್ರದ್ದು ಬೆಳೆಗೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂತು. ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದ ಕೂಡಲೇ ಅದು ಹಾಳಾಗತ್ಕೊಳ್ಳಿ ಏನ್ ಮಾಡ್ಬೇಕಿನ್ನ. ನಾವು ಒಂದು ಕಾಲಕ್ಕೆ ದಾಳಿಂಬೆ ಬರೋದು ಲಕ್ಷಗಟ್ಟಲೆ ಗಳಿಸಿ ಪುರಸ್ಕಾರಗಳನ್ನು ತಗೊಂಡಂತ ಹೊಳ್ಳಿ ಮತ್ತೆ ಸಜ್ಜಿ ಬೆಳಿಲ್ಲ ನಾನು ಅಂತ ವಿಚಾರ ಮಾಡಿದ್ರು. ಅವಾಗ ಅವರು ಪೇಪರ್ನಾಗ ಓದಾಕತ್ತಾಗ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಯಾವನೋ ಒಬ್ಬ ರೈತ ಶ್ರೀಗಂಧವನ್ನ ಹೊಲದಾಗ ಬೆಳೆದಾನ ಅಂತ ಪೇಪರ್ನಾಗ ಓದಿದ್ರಂತ. ಒಬ್ಬ ರೈತ ದಕ್ಷಿಣ ಕರ್ನಾಟಕದಲ್ಲಿ ಇಡೀ ಬೆಳೆಯಾಗಿ ಹೊಲದಲ್ಲಿ ಶ್ರೀಗಂಧ ಬೆಳೆದಾನ. ಅವ ಶ್ರೀಗಂಧ ಬೆಳೆದ ನಾನೇ ಯಾಕೆ ಬೆಳಿಬಾರ್ದು, ನಾನು ಯಾಕೆ ಪ್ರಯಾಣ ಮಾಡಬಾರ್ದು, ಹೆಂಗು ಸ್ವಲ್ಪ ನೀರ್ ಐತಿ, ನಾನು ಇವತ್ತು ದಾಳಿಂಬೆ ಹಾಕಿನಿ, ಅದ್ರೊಳಗೆ ಯಾಕೆ ಶ್ರೀಗಂಧ ಹಾಕಬಾರ್ದು ಅಂತ ಹೇಳಿ ಅವ ಹೋಗಿ ಆ ಹೊಲ ನೋಡ್ಯಾನ್ರಿ. ಶ್ರೀಗಂಧದ ತೋಟ ನೋಡಿದಾನ, ಶ್ರೀಗಂಧದ ತೋಟ ನೋಡಿ ಹೊಳ್ಳಿ ಬಂದು ನಾನು ಮಾಡಿದ್ರೆ ಆಯ್ತು ಅಂತ ಹೇಳಿ ಶಿರ್ಸಿಯಿಂದ ಶ್ರೀಗಂಧದ ಸಸಿಗಳನ್ನು ತಂದು ಆ ದಾಳಿಂಬ್ರಿ ನಡುವ ಹಚ್ಚಾರಿ. ಶಿರ್ಸಿಯಿಂದ ಶ್ರೀಗಂಧದ ಸಸಿ ತಂದ್ರು, ದಾಳಿಂಬ್ರಿ ನಡುವ ಶ್ರೀಗಂಧ ಹಚ್ಚಿದ್ರು. ಶ್ರೀಗಂಧ ಏನಾದ್ರೆ ಇದು ಪರೋಪಜೀವಿ ಸಸ್ಯ, ಅದಕ್ಕೆ ಯಾವಾಗಲೂ ಇನ್ನೊಂದು ಸಸ್ಯ ಬೇಕ್ರಿ, ಅದ್ರ ಮೇಲೆ ಅದು ಬದುಕೋದು, ಅದ್ರ ಬೇರ್ ಮೇಲೆ ಇದು ತನ್ನ ಬೇರ್ ಬೆಳೆಸಿ ಬೆಳಿದ್ರಿ. ಹಿಂಗಾಗಿ ಅವರು ದಾಳಿಂಬ್ರಿ ನಡುವ ಹಚ್ಚಿದ್ರು. ಆದ್ರೆ ಶಿರ್ಸಿಯಿಂದ ತಂದಂತಹ ಸಸಿಗಳು ಬಹಳ ಸಹಾಯಕತ್ವ ಅಂತ, ಯಾಕಂದ್ರೆ ಅದು ಇಂಥ ಪ್ರದೇಶ, ಹ್ಯುಮಿಡಿಟಿ ಇಂಥಲ್ಲಿ ಚಲೋ ಮಳೆ ಗೇಳೆ ಬರ್ತದೆ, ಇಲ್ಲಿ ಚಲೋ ಬರ್ತಿತ್ತು. ತಮ್ಮ ಹೊಲದಲ್ಲಿ ಅದು ಬಹಳ ಸಹಾಯಕ ಎತ್ಕೊಳ್ಳಿ, ಏನ್ ಮಾಡಿದ್ರು ತಾವ ಸಸಿ ತಯಾರ ಮಾಡಕ, ನಮ್ಮ ಹವಾಮಾನದಾಗ ಸಸಿ ತಯಾರ ಮಾಡೋಣ ಅಂತೇಳಿ ತೊಗರಿ ಜೊತೆನೆ ಏನೋ ಶ್ರೀಗಂಧನ ಬೆಳಿಲಿಕ್ಕೆ ಹತ್ತಿದ್ರು. ಅದನ್ನ ಸಸಿ ಹೊಲದಲ್ಲಿ ಹಾಕಿದ್ರು, ನಾಟಿ ಬಂದು ಚೆನ್ನಾಗಿ ಬಂತು. ಅವ್ರ ದಾಳಿಂಬೆದ, ದಾಳಿಂಬೆಗಳ ಕಿನೋ ಅದ, ಬೇವಿನ ಗಿಡ ಅದ, ತೇಗದ ಮತ್ತೆ ಶ್ರೀಗಂಧದ. ಅವರು ವರ್ಷ ಹಸಿರು ಹಬ್ಬ ಅಂತ ಮಾಡಿ ಉಳಿದ ರೈತರಿಗೂ ಸಹಿತ ಶ್ರೀಗಂಧ ಬೆಳಿರಿ, ಶ್ರೀಗಂಧ ಬೆಳಿರಿ ಅಂತ ಸಸಿ ಕೊಡ್ತಾ ಇದ್ದಾರೆ ಅಂತ ಒಬ್ಬ ರೈತ ಮೊನ್ನೆ ಸಿಕ್ಕಾಗಿ ಹೇಳಿದ್ರು. ಟ್ರೀ ಇಸ್ ದ ಕೀ. ಇವತ್ತಿನ ದಿವಸ ಕೃಷಿ ಏನಾದ್ರೂ ಬದುಕಬೇಕಾದ್ರೆ ಮನುಷ್ಯ ಗಿಡ ಹಚ್ಚಬೇಕು ಹೊಲದಾಗ ಅಂತಾರೆ. ಅವರು ಬೆಳೆ ಬೆಳೆಯಂತ ಸಜ್ಜೆ ಬೆಳೆಯಂತ ಮನುಷ್ಯ ದಾಳಿಂಬೆ ಅಂದ್ರೆ ಶ್ರೀಗಂಧಿಗೆ ಬಂದ ನಾವೇನ್ ಹೇಳ್ತಾನ, ಟ್ರೀ ಇಸ್ ದ ಕೀ, ಹೊಲದಲ್ಲಿ ನೀವು ಗಿಡ ಹಚ್ಚಿರಿ ಅಂತ ಹೇಳ್ತಾ ಇದ್ದಾನೆ. ಇವತ್ತು ರಕ್ತ ಚಂದನ ಸಹಿತ ಹಸ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ, ಅದೇ ಭಾಗದಲ್ಲಿ ಒಬ್ಬ ಮಹಿಳೆ, ಅವಳು ಇಂಜಿನಿಯರಿಂಗ್ ಮುಗಿಸಿದವಳು, ಇಂಜಿನಿಯರಿಂಗ್ ಜಾಬ್ ಹೋಗದೆ ಗಂಡನ ಜೋಡಿ ಲಿಂಗಸೂರಿನಲ್ಲಿ ಉಳಿದ್ದಳು. ಅವ್ರು ಧಾರವಾಡದವಳು, ಲಿಂಗಸೂರು ಡ್ರೈ ಏರಿಯಾಕ್ ಹೋದ್ಲು. ಅವ್ರ ಒಂದು ತೋಟ ಇತ್ತು, ಆ ತೋಟದಲ್ಲಿ ದಾಳಿಂಬೆ ಹಚ್ಚಿದಳು. ದಾಳಿಂಬೆ ಜೊತೆ ಏನೆಲ್ಲ ಹಚ್ಚಿಬಿಟ್ರಿ ಅವಳು. ಇದು ಒಂದೇ ನಮ್ಮನೆ ಸಿಸ್ಟಮ್ಯಾಟಿಕ್ ಅಲ್ಲ, ಮಿಶ್ರ ಬೇಸಾಯ ಅಂತಿರ್ಲಿಲ್ಲ, ಆ ತರ ಬಂದ್ಬಿಡ್ಲು. ದಾಳಿಂಬೆಯಿಂದ ಚಾಲು ಮಾಡಿದ್ರು, ಅವ್ರವ್ರ ನಲ್ಲಿಕಾಯಿ ಹಚ್ಚಿದ್ಲು, ನೇರ್ಲ ಗಿಡ ಹಚ್ಚಿದ್ಲು, ಮಾಯನ ಗಿಡ ಹಚ್ಚಿದ್ಲು, ಹಲಸಿನ ಗಿಡ ಹಚ್ಚಿದ್ಲು, ಏನೇನ್ ಸಿಗ್ತಾವ ಎಲ್ಲ ಹಚ್ಚಿದ್ರು. 16 ನಮೂನಿ ಗಿಡ ಅಂದ್ರೆ ಅದು ಮಿಶ್ರ ಗಿಡ ಪದ್ಧತಿ ಅನ್ನಂಗಾಯ್ತ್ರಿ. ನಾವ್ ಹೆಂಗ ಮಿಶ್ರ ಬೆಳೆ ಪದ್ಧತಿ, ಮಿಶ್ರ ಬೇಸಾಯ ಪದ್ಧತಿ ಅಂತೇವು, ಹಂಗ